ಐತಿಹಾಸಿಕ ದಾಖಲೆ, ಸಚಿವ ಮನ್ಸುಖ್ ಮಾಂಡವೀಯ. ರಾಜ್ಯಾದ್ಯಂತ ರೂಪಾಂತರಿ ಅಲೆ ತಡೆಗಟ್ಟುವ ನಿಟ್ಟನಲ್ಲಿ ತಜ್ಞರ ಸಮಿತಿ ಕಾರ್ಯನಿರ್ವಹಣೆ, ಸಚಿವ ಡಾ ಕೆ ಸುಧಾಕರ್. ಮತ್ತು ಶಾಲಾ ಕಾಲೇಜುಗಳ ಆವರಣದಲ್ಲಿ ಹಾದು ಹೋಗುವ ಅಪಾಯಕಾರಿ ವಿದ್ಯುತ್ ಮಾರ್ಗ ಸ್ಥಳಾಂತರ, ಸಚಿವ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:51. ಈಗ ಕೇಳಿ ಕಿಸಾನ್ ವಾಣಿ. ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇಂದು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಲೋಗಾಂವ್ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆಗೆ ಯುವ ಕೃಷಿಕರಾದಂತಹ ಅಮ್ಮಗೋಂಡ ಲಕ್ಷ್ಮಣ್ ರಾಮೋಜಿ ಅವರಿದ್ದಾರೆ. ನಮಸ್ಕಾರ ಅಮ್ಮಗೋಂಡ ಲಕ್ಷ್ಮಣ್ ರಾಮೋಜಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ನಾನು ಅಮ್ಮಗೋಂಡ ಲಕ್ಷ್ಮಣ್ ರಾಮೋಜಿ ಅಂತೇಳಿ ಲೋಗಾಂವ್ ಗ್ರಾಮದ ತಿಕೋಟ ಹೋಬಳಿಯಿಂದ ಮಾತಾಡ್ತಾ ಇದ್ದೀನಿ ರೀ. ನಮ್ಮ ಮನೆಯಲ್ಲಿ ಟೋಟಲ್ 7 ಜನ ನನ್ನ ಕುಟುಂಬ ರೀ. ನನ್ನ ತಂದೆ ತಾಯಿ ಮತ್ತು ನನ್ನ 3 ಮಕ್ಕಳು, 2 ಹೆಣ್ಮಕ್ಕಳು ಮತ್ತೊಬ್ಬ ಗಂಡು ಮಗ, ನಾನು ನನ್ನ ಹೆಂಡತಿ. ಅಮ್ಮಗೊಂಡವ್ರೆ, ತಾವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ವಿ. ಹೌದು ಸರ್, ಕೃಷಿನೇ ನಮ್ಮದು ಮೇನ್. ತಮ್ಮ ಶಿಕ್ಷಣದ ಬಗ್ಗೆ ಏನಾದರೂ ಹೇಳ್ತೀರಾ? ನಾನು BCOM ಕಂಪ್ಲೀಟ್ ಮಾಡಿದ್ದೀನಿ ಸರ್. BCA ಓದಿದ್ದೇನೆ. BCA ಆದ ನಂತರ 1-2 ವರ್ಷ ಪ್ರೈವೇಟ್ನಲ್ಲಿ ಜಾಬ್ ಮಾಡಿದೆ. ಜಾಬ್ ಮಾಡಿದ ನಂತರ ನನಗೆ ಸಂಬಳ ಸಾಲ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದರು, ನಮ್ಮ ಜಮೀನಲ್ಲೇ ಸಾಕಷ್ಟು ಬೆಳೆ ಬರ್ತೈತಪ್ಪ, ಯಾಕೆ ನೀನು ಬೇರೆ ಕಡೆ ದುಡಿತಿ, ಅದರ ಸಂಬಂಧ ಹೋಗಬೇಡ ಬೇರೆ ಕಡೆ, ನೀನು ದುಡಿಯೋದ್ರಿಂದ ನಮ್ಮ ಕುಟುಂಬಕ್ಕೆ ಸಾಕಾಗಂಗಿಲ್ಲ, ನಮ್ಮ ಜಮೀನಿನಲ್ಲೇ ನೀ ಏನಾದರೂ ಒಂದು ಹೊಸದ ಒಂದು ಪ್ರಯೋಗ ಮಾಡು ಅಂತ ಹೇಳಿಕಿಸಿಂದ ನಮ್ಮ ತಂದೆ ತಾಯಿಯವರು ಸಲಹೆ ಕೊಟ್ಟರೆ, ತಂದೆ ತಾಯಿ ಸಲಹೆ ಕೊಟ್ಟ ನಂತರ ನಾನು ನನ್ನ ಜಮೀನಿನಲ್ಲಿ ಒಂದು ಬೋರ್ ಹಾಕಿದೆ, ಒಂದು 8-9 ವರ್ಷ ಚೆನ್ನಾಗಿ ದ್ರಾಕ್ಷಿ ತೆಗೆದೆ. ದ್ರಾಕ್ಷಿ ಆದ ನಂತರ ತೀವ್ರ ಬರಗಾಲದಿಂದ ನಮ್ಮ ಭೂಮಿಯಲ್ಲಿ ನೀರು ಕಡಿಮೆ ಆಯಿತು. ನೀರು ಕಡಿಮೆ ಆಗಿ 2 ವರ್ಷ ಆಯಿತು, ನನಗೆ ದ್ರಾಕ್ಷಿ ಹೋಯಿತು. ಹೋದ ವರ್ಷ ನಮಗೆ ಕೆನಲ್ ಮಾಡಿ ನಮಗೆ ನೀರು ಕೊಟ್ಟರು. ನೀರು ಕೊಟ್ಟಿದ್ದರಿಂದ ನಮಗೆ ಮತ್ತೆ ಜೀವನದಲ್ಲಿ ಒಂದು ಏನೋ ಒಂದು ಉತ್ಸಾಹ ಬಂತು. ಉತ್ಸಾಹ ಬಂದರಿಂದ ನಾನು ಪೇರು ಹಚ್ಚಿದೆ. ಪೇರು ಹಚ್ಚಿದ 1 ವರ್ಷಕ್ಕೆ ನನಗೆ ಸಾಕಷ್ಟು ಇಳುವರಿ ಬಂತು. ನಾನು ಜಿ ವಿಲಾಸ್ ಅಂತೇಳಿ ಹೊಸ ವೆರೈಟಿಯಿಂದ ಮಹಾರಾಷ್ಟ್ರ, ಆಂಧ್ರ ಮತ್ತು ತಮಿಳುನಾಡು ಎಲ್ಲ ಕಡೆದು ಒಂದು ರೀತಿಯಾದಂಥ ಒಂದು ವಿಷಯಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾನು ಒಂದು ಜೀ ವಿಲಾಸ್ ಅಂತೇಳಿ ಕಿಸಂದು ಒಂದು ತಳಿಯನ್ನು ಆಯ್ಕೆ ಮಾಡಿಕೊಂಡು ನನ್ನ ಹೊಲದಲ್ಲಿ 1 ಎಕರೆಯಲ್ಲಿ 750 ಜೀ ವಿಲಾಸ್ ಪೇರು ಹಚ್ಚಿದ್ದೀನಿ. ಹಚ್ಚಿದ 1 ವರ್ಷಕ್ಕೆ ನಾನು ಕಾಯಿ ಸ್ಟಾರ್ಟ್ ಮಾಡಿದೆ. ಕಾಯಿ ಸ್ಟಾರ್ಟ್ ಆಗಿದೆ ಫಸ್ಟಿನ ವರ್ಷ ನನಗೆ ಗಿಡಗಳು ಚಿಕ್ಕದಾಗಿರೋದ್ರಿಂದ 1-1.5 ಲಕ್ಷ ರೂಪಾಯಿ ಬಂತು. ಇವು 2ನೇ ವರ್ಷ, ಈ ವರ್ಷ ಇಳುವರಿ ಚೆನ್ನಾಗಿದೆ ಬಟ್ ರೇಟ್ ಸಿಗ್ತಾ ಇಲ್ಲ. ರೇಟ್ ಸಿಗಲಿಲ್ಲ ಅಂದ್ರೂ ಒಂದು ಕ್ವಾಲಿಟಿಯಿಂದ ನನಗೆ ಕರೆಕ್ಟಾಗಿ ಈಗ 2-2.5 ಲಕ್ಷ ರೂಪಾಯಿ ಇಳುವರಿ ಬಂದೈತೆ. ಇನ್ನೂ 1-1.5 ಲಕ್ಷ ತನಕ ಇಳುವರಿ ಬರುವಂಥ ಚಾನ್ಸಸ್ ಅದ. ಮತ್ತು ಅದು ಆದ್ರಂಥ ಇದು ಸೈಡ್ ಕ್ರಾಪ್ ನಾನು ಟೊಮ್ಯಾಟೊ ಹಚ್ಚಿದೆ. 1 ಎಕರೆ ಟೊಮ್ಯಾಟೊ ಚೆನ್ನಾಗಿ ಬಂತು ಬಟ್ ರೇಟ್ ಸಿಗಲಿಲ್ಲ. ರೇಟ್ ಸಿಗೋದ ಕಾರಣ ನಾನು ಟೊಮ್ಯಾಟೊ ಅಷ್ಟೊಂದು ಮಾರ್ಕೆಟಿಗೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಲಿಗೆ ಬಿಟ್ಟುಬಿಟ್ಟೆ. ಪೇರುವನ್ನು ಹಚ್ಚಿದ್ನಿ ಅಂತ ಹೇಳಿದ್ರಿ, ಪೇರು ಇದು ಯಾವ ಜಾತಿದು ಮತ್ತು ಯಾವ ಥರ ಇದನ್ನು ಹಚ್ಚಕ್ಕೆ ನೀವು ಆಸೆ ಪಟ್ರಿ? ಅದು ಎಷ್ಟು ಪುಟಿಗೆ ಗಿಡಗಳನ್ನ ಇಟ್ಟಿರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಳುವರಿ ಹೇಳ್ತೀರಾ? ಹಾಂ ಸರ್, ನಾನು ಮಹಾರಾಷ್ಟ್ರ ರಾಜ್ಯದಾಗ ಸುಮಾರು ಒಂದು 10-15 ರೈತರನ್ನ ಕನ್ಸಲ್ಟ್ ಮಾಡಿ ಬಂದೆ ರೀ ಅಲ್ಲಿ. ಯಾಕಂತಂದ್ರೆ ಯುವ ರೈತರು ನನ್ನ ಫ್ರೆಂಡ್ಸ್ ಭಾಳ ಮಂದಿ ಇದ್ದಾರೆ. ತಾಸ್ಗಾಂವದೊಳಗೆ ಹತ್ತಿರ ಮನೋರಾಜರು ಒಳಗೆ ವಿಶ್ವಜಿತ್ ಪವಾರ್ ಅಂತ ಹೇಳ್ಕೇಸಿ ನನ್ನ ಫ್ರೆಂಡ್ ಇದ್ದ, ಅವನು 4 ಎಕರೆ ಪೇರು ಹಚ್ಚಿದ್ದ. ಆ 4 ಎಕರೆ ಪೇರುದೊಳಗೆ ಜಿ ವಿಲಾಸ್ ಅಂತೇಳಿ ಒಂದು ವೆರೈಟಿ ಇತ್ತು. ಆ ವೆರೈಟಿ ಅವನ ಜೊತೆ ಕುಂತ್ಕೊಂಡು ಮಾತಾಡಿ ಯಾವ ಥರ ಇದನ್ನು ಮಾಡಬೇಕು ಅಂತ ಕೇಳಿದಾಗ ಅವನು ಹೇಳ್ದ, ನಂದು ಇಷ್ಟೇ ಜಮೀನೊಳಗೆ ಇಷ್ಟೇ ಕುಂದ್ರಿಸಿದಪ್ಪ ಅಂದ್ರೆ ನಿನಗೆ ಒಳ್ಳೆ ಇಳುವರಿ ಬರ್ತದೆ, ಇದೇ ಥರ ಮಾಡಬೇಕು ಅಂತ ಹೇಳ್ದ. ನಾನು ಜಿ ವಿಲಾಸ್ ಅಂತೇಳಿದ ನನ್ನ ವೆರೈಟಿ ಸಾಲಿನಿಂದ ಸಾಲಿಗೆ 10 ಫೂಟ ಅಂತ ಇಟ್ಟಿನಿ, ಗಿಡದಿಂದ ಗಿಡಕ್ಕೆ 5 ಫೂಟ ಅಂತ ಇಟ್ಟಿನಿ. ಇದು 2ನೇ ವರ್ಷದ ಬೆಳೆ ಐತಿ ಸರ್, ಚೆನ್ನಾಗಿ ಇಳುವರಿ ಐತ್ರಿ. ಎಷ್ಟು ಎಕರೆ ಭೂಮಿಯಲ್ಲಿ ಬೆಳೆದಿರಿ ಇದನ್ನು? ನಂದು 1 ಎಕರೆ ಭೂಮಿ ಸರ್. ಇದು ನೀರಾವರಿ ಯಾವ ಥರ ಮಾಡ್ತಾ ಇದ್ದೀವಿ? ನೀರಾವರಿ ನಾವು ಈ ದಿನ ಬೋರ್ವೆಲ್ ಆಧಾರ ಇತ್ತು, ಈಗ ಕೆನಾಲ್ ಮುಖಾಂತರ ನೀರು ಅದಾವೆ. ಕೆನಾಲ್ದಿಂದ ಕೆಲವೊಂದು ಕೃಷಿ ಹೊಂಡಗಳನ್ನು ಮಾಡ್ಕೊಂಡೇವಿ, ಕೃಷಿ ಹೊಂಡ ಸ್ಟಾಕು ಮಾಡ್ಕೋತೀವಿ. ಕೃಷಿ ಹೊಂಡದಿಂದ ಪ್ಲಸ್ ಮತ್ತು ನಮ್ಮ ಬೋರ್ನಿಂದ ಏನು ಬರ್ತೈತಿ ಆ ಬೋರ್ನಿಂದ ಸ್ಟಾಕ್ ಮಾಡಿಕೊಂಡು ನಾವು ನೀರಿಂದು ಅನುಕೂಲ ಮಾಡ್ಕೊಂಡೇವಿ ರೀ. ಕಾವಲಿ ಮುಖಾಂತರ ಆಸ್ತಿರ ಅಥವಾ ಹನಿ ನೀರಾವರಿ ಪದ್ಧತಿ? ಹನಿ ನೀರಾವರಿ ಪದ್ಧತಿ ಐತೆ ಸರ್ ನಮ್ದು. ಹನಿ ನೀರಾವರಿಯಿಂದ ಇಳುವರಿನೂ ಚೆನ್ನಾಗಿ ಬರ್ತೈತಿ ಮತ್ತು ವಾಟರ್ ಸೇವಿಂಗ್ನೂ ಆಗ್ತದೆ. ಮತ್ತು ನಮ್ಮ ಗಿಡಕ್ಕೆ ಏನು ಬೇಕು ಎಷ್ಟು ಬೇಕು ಅನ್ನೋದು ಗೊತ್ತು ಮಾಡ್ಕೊಂಡು ಕಿಸಂದ ಅಷ್ಟೇ ನಾವು ಡ್ರಿಪ್ ಮುಖಾಂತರ ನೀರು ಕೊಡ್ತೇವೆ ಸರ್. ಪೇರು ಗಿಡಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಗಿಡ ನೆಡುವಾಗ ಅದಕ್ಕೆ ಗೊಬ್ಬರ ಅದ್ರ ಯಾವ ಪದ್ಧತಿ ಮುಖಾಂತರ ನೀವು ಗಿಡವನ್ನು ನೆಟ್ಟಿದ್ದೀರಿ? ನಾವು ಇದನ್ನು ಹಚ್ಚುವಾಗ ಡ್ರೆಂಚ್ ಬರ್ತೈತಲ್ರಿ, ಈಗ ಜೆ ಸಿ ಬಿ ಮುಖಾಂತರ ನಾವು 2 ಫೂಟ್ ಡ್ರೆಂಚ್ 1.5 ಫೂಟ್ ಗುಮ್ಮ ಡ್ರೆಂಚ್ ಹೊಡ್ಕೊಂಡೇವಿ. ಡ್ರೆಂಚ್ ಒಂದು ಲೈನಿಂಗ್ ಮಾಡಿಕೊಂಡು ಡ್ರೆಂಚ್ ಹೊಡ್ಕೊಂಡು ಅದರೊಳಗೇ ಅದೇ ಮಣ್ಣನ್ನೇ ಹೊಳೆ ತುಂಬಿಕೊಂಡು ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡೇವ್ರಿ. ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಆದ ನಂತರ ಅಗಿ ಹಚ್ಚುವಾಗ ಕೆಲವೊಂದು ಇದು ಆಗ್ತೈತಿ, ಅಗಿ ನಮ್ಮ ಒಣಗಬಾರ್ದು ಅಂತ ಹೇಳ್ಕೇಸಂದ ನಾವು ಏನು ಮಾಡಿಬಿಡ್ತೇವ್ರಿ, ಅದಕ್ಕೆ ಇದು ಹಾಕ್ಕೊಡ್ತೇವೆ, ಗೊರ್ಲಿ ಪುಡಿ ಅಂತೇಳಿ ಬರ್ತೈತಿ. ಗೊರ್ಲಿ ಪುಡಿಯನ್ನು ಹಾಕೊಂಡು ಕಿಸಂದ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಕಿಸಂದ ಅಗಿ ಹಚ್ಕೊಂಡು ಅಗಿ ಹಚ್ಚಿದ ನಂತರ ನಾವು ಡ್ರಿಪ್ನಿಂದ ನೀರು ಸ್ಟಾರ್ಟ್ ಮಾಡಿದೇವೆ ರೀ. ಅದು ಹೆಂಗೆ ಸೆಟ್ಟಿಂಗ್ ಆಗ್ತೈತಿ, ಹಂಗಂಗೆ ಸೆಟ್ ಆದಂಗೆ ಒಂದುವರೆ ತಿಂಗಳು ಅಷ್ಟೇ ನೀರು ಬಿಟ್ಟೇವಿ ಆ ಕೊಟ್ಟಿಗೆ ಗೊಬ್ಬರ ಮೇಲೆ. 1.5 ತಿಂಗಳು ಆದ ನಂತರ ಮತ್ತೆ ಅದಕ್ಕೆ ಗಿಡಕ್ಕೆ ಏನು ಬೇಕಾಗ್ತೈತಿ ಅನ್ನೋದು ಕಂಡು ಹಿಡ್ಕೊಂಡು ಕಿಸಂದ ನಾವು ಆ ಗಿಡಕ್ಕೆ ಕೊಡ್ಲಾಕೆ ಸ್ಟಾರ್ಟ್ ಮಾಡಿದೇವೆ ರೀ. ನಮ್ಮ ಗಿಡ ಚೆನ್ನಾಗಿದಾವ್ರಿ. ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೀರಾ ಅಥವಾ ಕೊಟ್ಟಿಗೆ ಗೊಬ್ಬರ ಮಾತ್ರ ಯೂಸ್ ಮಾಡ್ತೀರಾ? ನಾವು 90% ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೇವ್ರಿ, 10% ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೇವ್ರಿ. ಯಾಕಂದ್ರೆ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಒಳಗೆ ಹೋಯ್ತಪ್ಪ ಅಂತಂದ್ರೆ ಹಣ್ಣು ಚಲೋ ಬರ್ತೈತಿ. ಇದು ನಾವು ಸರ್ಕಾರಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದೇವಪ್ಪ ಅಂದ್ರೆ ಕಾಯಿ ಸಪ್ಪಗಾಗಿಬಿಡ್ತೈತಿ. ಕಾಯಿ ಸಪ್ಪಗಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಒಳಗೆ ನಮಗೆ ಮರ್ಯಾದೆ ಸಿಗಲ್ಲ. ನಾವು ಕೊಟ್ಟಿಗೆ ಗೊಬ್ಬರ ಎಷ್ಟು ಜಾಸ್ತಿ ಹಾಕ್ತೇವಲ್ಲ ಅಷ್ಟು ಜಾಸ್ತಿ ಹಾಕೋದ್ರಿಂದ ಕಾಯಿ ಅಷ್ಟೇ ಶೈನಿಂಗ್ನೂ ಬರ್ತದೆ, ಸೈಜ್ ಆಗ್ತದೆ ಮತ್ತು ರುಚಿ ಹೊಡಿತದೆ. ಈ ಗಿಡಗಳನ್ನು ಹಚ್ಚಕ್ಕೆ ನಿಮ್ಗೆ ಆದಂಥ ಖರ್ಚು ವೆಚ್ಚಗಳು? ನಾವು ಇದನ್ನು ಜಲಗಾವದಿಂದ ತರಿಸಿದ್ದೇವ್ರಿ, ಮಹಾರಾಷ್ಟ್ರದಿಂದ ನಮ್ಮ ಫ್ರೆಂಡ್ ತರಿಸ್ಕೊಟ್ಟ. 1 ಅಗಿಗೆ 50 ರೂಪಾಯಿ ಬಿದ್ದೈತಿ. ಕನಿಷ್ಠ ಅಂದ್ರೂ ಇದು ಹಚ್ಚಬೇಕಪ್ಪ ಅಂತಂದ್ರೆ ಡ್ರಿಪ್ಪು ಡ್ರೆಂಚು ಅಗಿಯೋ ಎಲ್ಲ ಕೂಡ ಒಂದು 60-70 ರೂಪಾಯಿ ಖರ್ಚಾಗೈತಿ ಸ್ಟಾರ್ಟಿಂಗ್ನಾಗ. ಸ್ಟಾರ್ಟಿಂಗ್ನಾಗ ಖರ್ಚಾದ್ಮೇಲೆ ನಾವು ಮತ್ತೆ ಒಂದು 2-2.5 ತಿಂಗಳು ಬಿಟ್ಟು ಒಂದು 10,000 ಕೊಟ್ಟಿಗೆ ಗೊಬ್ಬರ ತೊಗೊಂಡು ಗೊಬ್ಬರ ಹಾಕಿ ನಾವು ಇಲ್ಲಿಗೆ ಬಂದು ನಿಂತೇವ್ರಿ ಸರ್. ಇದಕ್ಕೆ ರೋಗ ರುಜಿನಗಳು ಹೇಗಾದ್ರೂ ಬರ್ತಾವ? ಅದಕ್ಕೆ ನೀವು ಯಾವ ಥರ ಪಾಲನೆ ಪೋಷಣೆ ಮಾಡ್ತೀರಿ ಗಿಡಗಳನ್ನು? ಇದಕ್ಕೆ ರೋಗ ಅಂತರೂ ಸ್ಟೆಮ್ ಬೋರ್ ಅಂತೇಳಿ ಬರ್ತೈತ್ರಿ, ರೂಟ್ ನಿಮೋಟೋಡ್ ಅಂತ ಬರ್ತದೆ, ಮತ್ತು ಮಿಲಿ ಬಗ್ ಅಂತ ಬರ್ತದೆ. ಮತ್ತು ಇದಕ್ಕೆ ಫ್ಲವರಿಂಗ್ ಟೈಮ್ನಾಗ ಬಿಳಿ ನೊಣ ಅಥವಾ ವೈಟ್ ಫ್ಲೈ ಅಂದರೆ ಬಿಳಿ ನೊಣ ಅಂತೇಳಿ ಆ ಹೂವಿನ ಮ್ಯಾಲೆ ಕುಂತಪ್ಪ ಅಂದ್ರೆ ಆ ಕಾಯಿ ಹುಳುಕಾಗ್ತದೆ ರೀ. ನಾವು ಆ ಫ್ಲವರಿಂಗ್ ಟೈಮ್ನಾಗ ಒಂದು ಕೈ ಔಷಧ ತೊಗೋತೀವಿ. ಡೈಕ್ಲೋರೋವ್ಯಾಸ್ ಅಂತೇಳಿ ಕಿಸಂದ ಏನು ನಾವು ನೋವಾನ್ ಅಂತ ಏನು ಹೇಳ್ತೇವಲ್ಲ, ನೋವಾನ್ ಅಂತೇಳಿ ಬರ್ತೈತಿ. ಒಂದು ಕೈ ನೋವಾನು ಪ್ಲಸ್ ಒಂದು ಕೈ ಬಾವಿಸ್ಟನ್, ಬಾವಿಸ್ಟನ್ ಅಂತೇಳಿ ಕಿಸಂದ ಬರ್ತದೆ. ಬಾವಿಸ್ಟನ್ ಒಂದು ಗ್ರಾಮ, ನೋವಾನ್ ಒಂದೇ ಮೇಲೆ ಹಾಕಿ ತೊಗೊಂಡೇವಪ್ಪ ಅಂತಂದ್ರೆ ಆ ಬಿಳಿ ನೊಣ ಏನಿರ್ತೈತಲ್ರಿ, ಆ ಬಿಳಿ ನೊಣ ಕಂಪ್ಲೀಟ್ ಇದಕ್ಕೆ ಸಮೀಪ ಬರೋಂಗಿಲ್ಲ. ಎಲ್ಲಿ ತನಕ ಅಂದ್ರೆ ಒಂದು ಒಂದೂವರೆ ತಿಂಗಳ ತನಕ ಕಾಯಿ ಹೆಚ್ಚು ಕಡಿಮೆ ನಿಂಬೆ ಹಣ್ಣಿನ ಸೈಜ್ ಆಗೋ ತನಕ ಒಂದು ಸ್ವಲ್ಪ ಕೀಟಬಾಧೆ ಜಾಸ್ತಿ ಇರ್ತದೆ. ನಿಂಬೆಹಣ್ಣಿನ ಕಿತ್ತಲು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಇದಕ್ಕೆ ಕೀಟಬಾಧೆ ಕಮ್ಮಿ ಇರ್ತದೆ. ಮತ್ತು ಇದಕ್ಕೆ ರೂಟ್ ನಿಮೋಟೋಡ್ಸ್ ಅಂದರೆ ಬೇರಿಗೆ ಗಂಟು ರೋಗ ಅಂತೇಳಿ ಆಗ್ತೈತಿ. ಪೇರುಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ಕಾಡುವಂಥ ರೋಗಪ್ಪ ಅಂತಂದ್ರೆ ರೂಟ್ ನಿಮೋಟೋಡ್ಸ್ ಅಂದರೆ ಗಂಟು ರೋಗನೇ ಜಾಸ್ತಿ. ಅದಕ್ಕೆ ನಾವು ಏನು ಮಾಡಿಬಿಟ್ಟೇವ್ರಿ, ಸ್ವಲ್ಪ ಸ್ಟಾರ್ಟಿಂಗ್ನಾಗ ನಮಗೆ ಕಾಡ್ತು. ನಾವು ಹಿಟ್ನಳ್ಳಿ ಯೂನಿವರ್ಸಿಟಿಯಿಂದ ಕನ್ಸಲ್ಟ್ ಮಾಡಿದೆವಿ. ಅಲ್ಲಿ ಡಾಕ್ಟರ್ ಎ ಪಿ ಬರಾದರ್ ಅಂತೇಳಿ ಪ್ರೊಫೆಸರ್ ಅದಾರ. ಅವರು 2 ವರ್ಷದಿಂದ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಇಲ್ಲ ಈ ಥರ ಆಗಿದೆ ಸರ್ ತಂದಾಗ, ಅವ್ರು ಏನು ಮಾಡಿದರು, ನೀವು ಕಾಂಪೋಸ್ಟು ಪ್ಲಸ್ ಬೇವಿನ ಹಿಂಡಿ ವಾಪರ್ಸ್ರಿ ಅಂತಂದರು. ವಾಪರ್ಸಿದೆ ಸರ್, ಕಾಂಪೋಸ್ಟು ಬೇವಿನ ಹಿಂಡಿ ವಾಪರ್ಸಿದೆ. ಬಟ್ ಕಂಟ್ರೋಲ್ ಬಂತು, ಆದರೂ ಅಷ್ಟು ನಮ್ಮ ಮನಸ್ಸಿಗೆ ಬರುವಂಗೆ ಬರಲಿಲ್ಲ. ಅಂತ ನಮ್ಗೆ ಹೆಂಗೆ ಮಾಡಬೇಕು ಅಂತೇಳಿ ಸ್ವಲ್ಪ ಚಿಂತೆನೇ ಆಯಿತು. ಗಿಡಗಳು ಭಾಳ ಒಣಗಲಾಕತ್ತು, ರೂಟ್ ನಿಮೋಟೋಡ್ದಿಂದ ಗಿಡ ಹೊಂಟು, ಏನು ಮಾಡಬೇಕಪ್ಪ ಇದಕ್ಕೆ ಅಂತೇಳಿ ಕಿಸ. ಒಂದು ದಿವಸ BSc ಅಗ್ರಿ ನಮ್ಮ ಫ್ರೆಂಡ್ ಇದ್ದಾರೆ ರೀ, ಬಿಜಾಪುರದಲ್ಲಿ ನಾನಾ ಸಾಹೇಬ್ ದೇವ್ರ ಅಂತೇಳಿದ್ದಾರೆ, ಅವರು ಅಗ್ರಿ ಬಿಸ್ನೆಸ್ಸೇ ಮಾಡ್ತಾರೆ. ಅವರು ನಾವು ಕೂಡಿ ಒಂದು ದಿವಸ ಕುಂತು ಚರ್ಚೆ ಮಾಡಿದೆವಿ. ಚರ್ಚೆ ಮಾಡಿದಾಗ ಅವ್ರು ಏನು ಹೇಳಿದರು, ಒಂದು ಸಾರಿ ಇದಕ್ಕೆ ಕಾರ್ಬೋಫೆರಾನ್ ಹಾಕಿ ನೋಡೋಮು ಅಂತೇಳಿ ಕಿಸಂದ. ಕಾರ್ಬೋಫೆರಾನ್ಗೆ ಒಂದು ಸಾರಿ ಹಾಕಿದೇವ್ರಿ, ಹಾಕಿಂದ 80% ಕಂಟ್ರೋಲ್ ಆಯ್ತು. ಅದು ಒಂದೇ ಸಾರಿ ನಾ ಕೆಮಿಕಲ್ ಯೂಸ್ ಮಾಡಿದ್ರಿ, ಕಾರ್ಬೋಫೆರಾನ್ ಹಾಕಿದೆ. ಅಂತ ಕಾರ್ಬೋಫೆರಾನ್ ಹಾಕಿಂದ 80% ರಿಸಲ್ಟ್ ಬಂತು, ಅದು ಕವರ್ ಆಗೈತೆ ಅಂತ ಬಿಟ್ಟೆ. ಆದರೂ ಮತ್ತು ಈ ಸರಿನೂ ಬಂತು. ಈ ಸರಿ ಏನು ಮಾಡಿಬಿಟ್ಟೆ, ಬೇವಿನ ಎಣ್ಣೆ ಡ್ರಿಪ್ ಮುಖಾಂತರ ಕೊಟ್ಟಾರೆ. ಬೇವಿನ ಎಣ್ಣೆ ಡ್ರಿಪ್ ಮುಖಾಂತರ ಕುಡಿದ್ರಿಂದ ರೂಟ್ ನಿಮೋಟೋಡ್ಸ್ 90% ಕಂಟ್ರೋಲ್ ಆಗೈತಿ. ಹೆಚ್ಚಾನೆಚ್ಚು ಇದಕ್ಕೆ ನಾವು ಅರ್ಲಿ ಕಾಂಪೋಸ್ಟ್ ಗೊಬ್ಬರ ವಾಪಸ್ಕೋತ ಹೋದೇವಪ್ಪ ಅಂದ್ರೆ ಸ್ವಲ್ಪ ಕೀಟನಾಶಕನೂ ಕಡಿಮೆ ಆಗ್ತದೆ, ಮತ್ತು ರೋಗ ರುಜಿನಗಳೂ ಕಡಿಮೆ ಬರ್ತದೆ. ಯಾಕೆಂದ್ರೆ ಈ ಪೇರು ಹಣ್ಣು ಅಂದರೆ ಹೆಂಗಾದ್ರೆ ಈ ಸದ್ಯ ಸಕ್ಕರೆ ಕಾಯಿಲೆ ಅವ್ರೊಳಗೆ ಸ್ವಲ್ಪ ಭಾಳ ಬೇಡಿಕೆ ಅದ. ಯಾಕಪ್ಪ ಅಂದ್ರೆ ನಾವು ಇಲ್ಲಿ ರೈತರು ಸಿಕ್ಕಂಗೆ ಕೆಮಿಕಲ್ ಹಾಕಿ ಕಾಂಪೋಸ್ಟ್ ಹಾಕಿ ಅದನ್ನು ಇದನ್ನು ಹಾಕಿದ್ವಿಪ್ಪ ಅಂತಂದ್ರೆ ಪೇರು ಹಣ್ಣಿಂದು ಕ್ವಾಲಿಟಿ ಕೆಡ್ತದೆ. ಹಿಂಗಾಗಿ ನಮಗೆ ಮಾರ್ಕೆಟ್ನಾಗ ರೇಟ್ ಸಿಗಲ್ಲ. ಈ ಸದ್ ನಂದು ಮಾರ್ಕೆಟ್ನಾಗ ಕನಿಷ್ಠ ಅಂದ್ರೂ 50-55 ರೂಪಾಯಿ ಕೆ ಜಿ ತನಕ ಮಾರಾಟ ಆಗ್ತೈತೆ ರೀ. ನಾವು ಹೋಲ್ಸೇಲ್ ಒಳಗೆ 40 ರೂಪಾಯಿ ಕೊಟ್ಟು ಬರ್ತೇವೆ ರೀ ಮಾರ್ಕೆಟ್ನಾಗ. 40 ರೂಪಾಯಿ ಕೊಟ್ಟೆವಪ್ಪ ಅಂತಂದ್ರೆ ಅವ್ರು 50-55 ರೂಪಾಯಿ ಹಿಂಗೆ ಮಾರ್ತಾರೆ. ಮತ್ತು ನಮಗೆ ಕ್ವಾಲಿಟಿ ಐತಪ್ಪ ಅಂತಂದ್ರೆ ನಮಗೆ ಒಂದು ಮರ್ಯಾದೆ ಸಿಗ್ತೈತೆ. ಯಾಕಂತಂದ್ರೆ ನಾವು ಸರ್ಕಾರಿ ಜಾಸ್ತಿ ವಾಪರ್ಸಲ್ಲ ಈ ಪೇರು ಹಣ್ಣಿಗೆ. ಪೇರು ಹಣ್ಣ ನಾ ಮಾರುಕಟ್ಟೆಗೆ ಹೋಯ್ತೀನಿ ಅಂತ ಹೇಳಿದ್ರಿ, ಮಾರುಕಟ್ಟೆಯವರ ಇಲ್ಲಿ ಬಂದು ಹೋಯ್ತಾರ ಅಥವಾ ನೀವೇ ಮಾರುಕಟ್ಟೆಗೆ ಹೋಯ್ತಾರ? ಸ್ಟಾರ್ಟಿಂಗ್ನಾಗ ಸ್ವಲ್ಪ ಇಳುವರಿ ಕಮ್ಮಿ ಇತ್ತು ರೀ, ನಾವೇ ಮಾರ್ಕೆಟಿಗೆ ಹೋಗಿ ಕೊಡ್ತಿದ್ದೇವೆ, ಇಲ್ಲೇ ಬಿಜಾಪುರ ಮಾರ್ಕೆಟ್ ಕೊಡ್ತಿದ್ದೇವೆ ರೀ. ಈ ಸರಿ ಏನಾಯಿತು, ಸ್ವಲ್ಪ ಇಳುವರಿ ಜಾಸ್ತಿ ಬಂತು. ಯಾಕಂತಂದ್ರೆ ಈ ಸರಿ ನಮಗೆ ಕೆನಾಲ್ ನೀರು ಕೊಟ್ಟರು, ಕೆನಾಲ್ ನೀರು ಬಂತು, ಅಗದಿ ಪೊಸಿಷನ್ ನೋಡ್ಕೊಂಡು ನೀರು ಬಂದಂಗೆ ಆಗಿಬಿಡ್ತು. ಆ ನೀರಿನಿಂದ ಈ ಸರಿ ಸ್ವಲ್ಪ ನಾವೇನು ನೀರು ಬಿಟ್ಟೇವೆ ರೀ, ನೀರು ಬಿಡೋಣ ಸ್ವಲ್ಪ ಇಳುವರಿ ಜಾಸ್ತಿ ಅಂತೂ ಈ ಸರಿ ಮಾರ್ಕೆಟ್ನಾಗ ಹೋಗಲಿಲ್ಲ. ಹೆಚ್ಚಾನೆ ಹೆಚ್ಚ ಇಲ್ಲೇ ಬಂದು ಕಿಸಂದ 25-28 ರೂಪಾಯಿ ಕೆ ಜಿ ತನಕನೂ ಇಲ್ಲೇ ಬಂದು ಬಾಗೊಂಡು ತೊಗೊಂಡು ಹೋಗ್ಯಾರಿ ಈ ಸರಿ ನಂದು. ಈ ಸಲ ಇಳುವರಿನೂ ಚಲೋ ಐತ್ರಿ. ಈ ವರ್ಷ ಎಷ್ಟು ಲಾಭ ಐತೆ ರೀ ತಮಗೆ? ಈಗ ಅರ್ಲಿ ಹಿಡ್ಕೊಂಡು ಈಗ 2 ಲಕ್ಷ ತನ ಆಗೈತೆ ಸರ್ ನಂದು. ಇನ್ನೂ ಜಾಸ್ತಿ ಅದ, ಇನ್ನೂ ಒಂದು ಕನಿಷ್ಠ ಅಂದ್ರೆ ಇನ್ನೂ ಒಂದು 200-250 ಟ್ರೇ ತನಕ ಬರ್ಬೋದು ಮಾಲ್. ಒಂದು 150 ಟ್ರೇರೇ ನಾವು ಎಕ್ಸೆಪ್ಟ್ ಮಾಡೇವಿ, ಮತ್ತೆ ನಮ್ಗೆ ಎಸಿಂಗ್ 200 ಟ್ರೇ ಜಾಸ್ತಿನೂ ಬಂದರೂ ಬರ್ಬೋದು. ಮತ್ತೆ ಈ ಪೇರು ಗಿಡದ ಬಗ್ಗೆ ಮತ್ತೇನು ಹೇಳ್ತೀರ ನಮ್ಮ ಯುವ ರೈತ ಮಿತ್ರರಿಗೆ? ಏನಿಲ್ಲ ಸರ್, ಇದು ಒಂದು ಅಗದಿ ಖರ್ಚು ಕಡಿಮೆ ಲಾಭ ಜಾಸ್ತಿ, ಮತ್ತು ಇದು ಟೆನ್ಷನ್ ಇಲ್ಲಾರ್ದು ಏನೋ ರೈತನಿಗೆ ಹಾಳಾಗ್ಲಾರ್ದು ಬೆಳೆ ಅಂದ್ರೆ ಪೇರು. ಯಾಕಂತಂದ್ರೆ ಇದು ಏನೋ ಮಳೆ ಬಂದ್ರೂ ಹಾಳಾಗಂಗಿಲ್ಲ, ಏನೋ ಒಂದು ಸ್ವಲ್ಪ ನೀರು ಕಡಿಮೆ ಬಿದ್ದರೂ ನಾವು ಏನೋ ಮಾಡ್ಕೋಬೋದು, ಮತ್ತು ಇದಕ್ಕೆ ಕೀಟಬಾಧೆಗಳಿಲ್ಲ. ಮತ್ತು ಮಾರ್ಕೆಟ್ನಾಗ ಹೋದ್ರೂ ಈ ಹಣ್ಣಿಗೆ ಒಂದಿಟ್ಟು ಬೇಡಿಕೆನೂ ಅದ, ಪೇರು ಹಣ್ಣಿನಿಂದ ಒಳ್ಳೆಯ ರಿಸಲ್ಟ್ ಅದ, ಪೇರು ಹಣ್ಣೆಯ ಮಾಡ್ಬೋದು. ದ್ರಾಕ್ಷಿ ಬೆಳೆಯನ್ನು ಬೆಳೆದಿದ್ದೀರಿ ತಾವು, ಅದ್ರ ಬಗ್ಗೆ ನಮ್ಗೇನು ಹೇಳ್ತಾರೆ? ನೋಡಿ ಸರ, ದ್ರಾಕ್ಷಿ ಹೆಂಗದಪ್ಪ ಅಂತಂದ್ರೆ ದ್ರಾಕ್ಷಿಗೆ ಎಫರ್ಟ್ ಅಂದ್ರೆ ಪ್ರಯತ್ನ ಭಾಳ ಮಾಡಬೇಕು. ನಮಗೆ ಫಸ್ಟ್ ದ್ರಾಕ್ಷಿ ಹಚ್ಚಬೇಕಾದ್ರೆ ನಮಗೆ ಸಂಪೂರ್ಣ ನೀರು ಬೇಕು. ನೀರು ಎಷ್ಟು ಇರ್ತೈತಿ, ನೀರು ಪ್ಲಸ್ ಕೊಟ್ಟಿಗೆ ಗೊಬ್ಬರ ಇದ್ರೆ ನಾವು ದ್ರಾಕ್ಷಿ ಬೆಳಿಬಹುದು ರೀ. ನಾನು 10 ವರ್ಷ ದ್ರಾಕ್ಷಿ ಬೆಳೆದೆ ರೀ. ಆದ್ರೆ ದ್ರಾಕ್ಷಿಗೆ ನಾವು ಕೆಮಿಕಲ್ದಿಂದನೇ ದ್ರಾಕ್ಷಿ ನಾವು ಮಾರ್ಕೆಟಿಗೆ ಕಳಿಸ್ಬೋದು, ಬಟ್ ಆರ್ಗ್ಯಾನಿಕ್ ಒಳಗೆ ನಾ ಕಳಿಸ್ತೀನಿ ಅಂದ್ರೆ ಇದು ಹೇಳ್ಯಾರಿ ನನಗೆ ಕೆಲವೊಂದು ಮಂದಿ ಆರ್ಗ್ಯಾನಿಕ್ ಒಳಗೆ ದ್ರಾಕ್ಷಿ ಸಾಧ್ಯ ಅದ ಅಂತೇಳಿ ಕಿಸ. ಬಟ್ ಭಾಳ ವಿರಳ ಅದ ದ್ರಾಕ್ಷಿಗೆ ಇಂಥ ವಾತಾವರಣ ಒಳಗೆ ಇಂಥ ಇದ್ರೊಳಗೆ ದ್ರಾಕ್ಷಿ ಆರ್ಗ್ಯಾನಿಕ್ ಒಳಗೆ ನಾವು ಬೆಳಿತೇವಪ್ಪ ಅನ್ನೋದು ಸ್ವಲ್ಪ ಕಡಿಮೆ. ದ್ರಾಕ್ಷಿಗೆ ಕೆಮಿಕಲ್ ಅಂತೂ ನಾವು ಯೂಸ್ ಮಾಡಲೇಬೇಕು, ಕಾಂಪೋಸ್ಟ್ ಮಾಡಲೇಬೇಕು, ಸರ್ಕಾರಿ ಗೊಬ್ಬರ ಹಾಕ್ತೇವೆ ರೀ. ದ್ರಾಕ್ಷಿ ಇಳುವರಿ ಚಲೋ ಇತ್ತು ಈ ವರ್ಷ. ಮತ್ತೆ ನಮಗೆ ಏನೋ ಒಂದು ಆಸೆ ಅದ, ಈ ಸಲ ಮತ್ತೆ ನೀರು ಬಿಡ್ತಾರೆ, ನೀರು ಇದು ಹೋಗ್ತದೆ ಅಂತೇಳಿ ಕಿಸಂದ ನಾವು ಮತ್ತೆ ಈಗ ದ್ರಾಕ್ಷಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡೇವ್ ರೀ. 2 ಎಕರೆ ಮತ್ತೆ ಈಗ ಹೊಸ ಪ್ಲಾಟ್ ಮಾಡ್ಬೇಕಂತ ನಮ್ಮ ತಲೆಯೊಳಗೆ ಐತ್ರಿ. ಟೊಮೆಟೊ ಮತ್ತು ಬದನೆ ಗಿಡಗಳನ್ನು ನೋಡಿದ್ದೀವಿ ರೀ, ಆ ಟೊಮೆಟೊ ಮತ್ತು ಬದನೆ ಗಿಡದ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳ್ರಿ ಒಂದು ಸ್ವಲ್ಪ. ಟೊಮೆಟೊ ನೋಡಿ ಸರ್, 3-4 ತಿಂಗಳ ಬೆಳೆ. ನಾಲ್ಕು ತಿಂಗಳು ಬೆಳಿಪ್ಪ ಅಂತಂದ್ರೆ ಟೊಮಾಟಿ ಅದೊಳಗೆ ನಾವು ಈಗ ಇದು 6, 7, 8 ನಮೂನಿ ಟೊಮಾಟಿ ಅದಾವ ರೀ. ಯಾವ ತಳಿ ಇದ್ರಿ ಇದು ಟೊಮೆಟೊ? ನಮ್ಮದು ನಿತ್ಯ ತ್ರಿವಾಣಿ ಅಂತೇಳಿ ಬರ್ತದೆ ಸರ್. ನಿತ್ಯ ತ್ರಿವಾಣಿ ಅಂತೇಳಿ ಕಿಸಂದ ನಾನು ಅರ್ಶಿಕೇರಿ ಅಂತ ತರಿಸಿದ್ದೆ ರೀ ಇದನ್ನು. ಆಗಿ ಪರ್ ಆಗಿಗೆ 50 ಪೈಸೆ ಅಂತೆ ಒಂದು 4,000 ಆಗಿ ತಂದಿದ್ದಾರೆ. ಆಗಿನೂ ಚೆನ್ನಾಗಿ ಬಂತು, ಇಳುವರಿನೂ ಚೆನ್ನಾಗಿತ್ತು. ಮಾರ್ಕೆಟ್ ಒಳಗೆ ಈ ಸಾರಿ ರೇಟ್ ಸಿಗಲಿಲ್ಲ ರೀ. 40 ರೂಪಾಯಿ ಕ್ಯಾರೆಟ್, 50 ರೂಪಾಯಿ ಕ್ಯಾರೆಟ್ ಹಿಂಗೆ ಬೇಡಾಕತ್ರು. ನಾವು ಇಲ್ಲಿಂದ ಮಾರ್ಕೆಟ್ಗೆ ಒಂದು ಕ್ಯಾರೆಟ್ ಒಯ್ಯಬೇಕಪ್ಪ ಅಂತಂದ್ರೆ 20 ರೂಪಾಯಿ ಖರ್ಚಾಗುತ್ತೆ. ಒಂದು ಕ್ಯಾರೆಟಿನ ಬಾಡಿಗೆ 20 ರೂಪಾಯಿ ತೊಗೋತಾರೆ. ನಮಗೆ ಈ ಸಾರಿ ಟೊಮಾಟಿ ಲಾಸ್ ಆಗ್ಯದ. ಬಟ್ ಈಗ ಬದನೆ ಹೆಚ್ಚಿವ್ರಿ. ಬದನೆನೂ ಅದೇ ಅದ್ರಿ. ಬದನೆಗಾದರೂ ಈ ಸಾರಿ ರೋಗ ಭಾಳ. ಈ ವರ್ಷ ಹೆಚ್ಚಾನೆತ್ತಿ, ಈ ವರ್ಷ ಎಲ್ಲ ಬೆಳೆಗಳಿಗೆ ಕೀಡಿ ಬಾಧೆ ರೀ. ಈಗ ನಾವು ಮೆಕ್ಕೆಜೋಳ ಹಾಕಿದೇವ್ರಿ 2 ಎಕರೆ. ಮೆಕ್ಕೆಜೋಳ ಹಾಕಿದ್ರೆ ಕಂಪ್ಲೀಟ್ ಕೀಡಿನೇ ತಿಂದು ಹೋಗ್ಬಿಟ್ಟು. ನಾವು ಏನು ಮಾಡ್ಬೇಕಪ್ಪ ಅಂತೇಳಿ ದನಗಳಿಗೆ ಹಾಕಿದ್ರು ದನಗಳು ಸಾಯುವಂಥ ಪರಿಸ್ಥಿತಿ ಬಂದವು. ಅದಕ್ಕಾಗಿ ನಾವು ಏನು ಮಾಡ್ಬೇಡ, ಬಡ ಬಡ ಹರಿಗೆ ಕಿಸಂದ ನಾವು ಸುಮ್ಮ ಮತ್ತೆ ಗೋಧಿ ಹಾಕಿಬಿಟ್ಟೆ ರೀ. ಗೋಧಿ ಹಾಕಿಂದ ಗೋಧಿನೂ 1 ಎಕರೆಗೆ 16 ಕಟ್ಟ ಗೋಧಿ ಆಗೈತ್ರಿ. ನಂದು ಯಾವ ಬೀಜ ರೀ ಅದು? ಗೋಧಿ ಅಂಕುರ್ ಅಂತೇಳಿ ಹಾಕಿದ್ದೇವೆ ರೀ. ಅದನ್ನು ಯಾವ ಥರ ಬೆಳಿತೀರಿ ನೀವು? ನಾವು ಸಾಲಿಂದ ಸಾಲಿಗೆ ಈಗ ನಮ್ಮ ಟ್ರ್ಯಾಕ್ಟರ್ ಮಡಿಕೆಯಲ್ಲೇ ರೀ 18 ಇಂಚದ ಸಾಲು ಕೊರಿತೀವಿ ರೀ. ನಾವು ಸಾಲು ಕೊರದಕ್ಕಿಸಿಂದ ಸಾಲಿನೊಳಗೆ ಬೀಜ ಹಾಕೋತ ಹೋಗ್ತೀವಿ. ಅದರಿಂದ ಸರ್ಕಾರಿ ಗೊಬ್ಬರ ಹಾಕ್ತೇವೆ. ಒಂದು ಸಾರಿ ಸರ್ಕಾರಿ ಗೊಬ್ಬರ ಕೊಡ್ತೇವೆ. ಕೊಟ್ಟು ಅದ್ರ ಮೇಲೆ ಸಾಟಿ ಹೊಡಿತೀವಿ. ಸಾಟಿ ಹೊಡೆದಕ್ಕಿಸಿಂದ ಅದಕ್ಕೆ ನಮಗೆ ನಮ್ಮ ನೆಲದ ಲೆವೆಲ್ ನೋಡಿಕೊಂಡು ನಾವು ಮಡಿಗಳನ್ನ ಕಟ್ಕೋತೀವಿ. ಮಡಿಗಳನ್ನ ಕಟ್ಕೊಂಡು ಆ ಮಡಿಗಳಿಗೆ ನಾವು ಹರಿನೀರ್ ಮುಖಾಂತರನೇ ನೀರು ಉಣಿಸ್ಕೋತೀವಿ. ಮೂರುವರೆ ತಿಂಗಳೊಳಗೆ ಗೋಧಿ ಬರ್ತದೆ. ಔಷಧಿಗಳನ್ನು ಏನಾದರೂ ಸಿಂಪಡಣೆ ಮಾಡ್ತೀರಾ ಅದಕ್ಕೆ? ಈ ಸಾರಿ ಗೋಧಿಗೆ ಆದ್ರೂ ಔಷಧಿ ಸಿಂಪಡಣೆ ಮಾಡೇವು ಸರ್. ಯಾಕಂದ್ರೆ ಈ ಸಾರಿ ಗೋಧಿಗಾದ್ರೂ ಕೀಡಿ ಭಾಳ ಕಾಡ್ತರಿ. ಕೀಡಿ ಟೈಮ್ನಾಗ ಫಸ್ಟಿಗೆನೆ ಏನು ನಾಟು ಸ್ಟೇಜ್ನೊಳಗೆ ಇರ್ತದೆ, ನಾವು ನಾಟು ಟೈಮ್ನಾಗ ನಮ್ಗೆ ಕೀಡಿಗಳು ಭಾಳ ಕಡಿಯಾಕತ್ತವ್ರಿ. ಅದಕ್ಕಾಗಿ ಅವಾಗ ಏನು ಮಾಡಿಬಿಟ್ಟಿವ್ರಿ ನಾವು 1 ml ಕ್ಲೋರೋ CM75 ಅಂತೇಳಿ ಬರ್ತೈತಿ, ಮ್ಯಾಂಕೋಜಿಬ್ ಪ್ಲಸ್ ಬಾಯಿಸ್ಟನ್ ಕೂಡಿದ್ದು, ಅದು 1 ಗ್ರಾಮ ಹಾಕೊಂಡು ಕಿಸನ್ ಸ್ಪ್ರೇ ಮಾಡಿದೇವ್ರಿ. ಇಳುವರಿ ಚೆನ್ನಾಗಿ ಬಂತು. ಈ ಸಾರಿ ಗೋಧಿ ಅಷ್ಟು ನಮ್ಮ ನಿರೀಕ್ಷೆ ತಕ್ಕಂಗೆ ಇಳುವರಿ ಇಲ್ಲ. ಈ ಪೇರುವಿನ ಪಕ್ಕ ರೀ ಸೈಡ್ ಬದುವಿಗಳಿಗೆ ನುಗ್ಗೆ ಗಿಡಗಳನ್ನು ನೆಟ್ಟಿದ್ದೀರಿ, ಆ ನುಗ್ಗೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಮ್ಮ ಕೇಳುಗರಿಗೆ? ನುಗ್ಗೆ ನೋಡಿ ಸರ್, ಇದು ನಾನು ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಬಗ್ಗೆ ಅಂತೇಳಿ ವೆರೈಟಿ ಇದು. ನನ್ನ ಫ್ರೆಂಡ್ ನಮ್ಮ ಯೂನಿವರ್ಸಿಟಿ ಒಳಗೆ ಬಾಗಲಕೋಟೆ ಯೂನಿವರ್ಸಿಟಿ ಒಳಗೆ ಇಳುವರಿ ಚೆನ್ನಾಗೈತಿ, ಮಾರ್ಕೆಟ್ ಒಳಗೆ ಬೇಡಿಕೆ ಇದ್ದಂಥದ್ದು ಒಂದು ವೆರೈಟಿ ನುಗ್ಗೆ ಬೀಜ ಐತಿ, ಅದನ್ನು ತಂದು ಹಾಕಪ್ಪ ನೀನು ಅಂತ ಹೇಳಿದಾಗ, ಯಾವ ಬೀಜ ರೀ ಇದು? ಇದು ಬಗ್ಗೆ ಅಂತೇಳಿ ಬರ್ತದೆ ರೀ. ಬಗ್ಗೆ ಅಂತೇಳಿ ಬಾಗಲಕೋಟೆ ಯೂನಿವರ್ಸಿಟಿ ಅವ್ರದ್ದು ರೀ ಇದು. ಅಲ್ಲಿಯಿಂದ ತಂದು ಇದನ್ನು ಹಾಕಿದ್ದಾರೆ. ಹಚ್ಚಿದ 9 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗೈತೆ ಸರ್. ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೂ 1,500 ಕಾಯಿ ಆಗೈತೆ ರೀ. ಯಾಕಂದ್ರೆ ಮಾರ್ಕೆಟ್ ಒಳಗೆ ನಮ್ಗೆ ಈ ಸದ್ದ 8 ಅಣೆಗೆ ಒಂದು ಕಾಯಿ ತೊಗೋತಾರೆ ರೀ ಅವರು. ಒಂದು ಕಾಯಿ ನಾವು ಕನಿಷ್ಠ ಅಂದ್ರೆ 2-3 ತಿಂಗಳ, ಈ ಒಂದು 4-5 ಗಿಡ ಅದಾವ ರೀ. 2-3 ತಿಂಗಳ ಹೋಯ್ತೇವ್ ರೀ. ರೇಟ್ ಸಿಗ್ಲಿಲ್ಲ. ಈಗ ನೋಡ್ರಿ, ಈಗ ಎಲ್ಲ ಗಿಡ ಎಲ್ಲ ಬಿಕ್ಕೊಂಡು ನಿಂತು ಬಿಟ್ಟಾವ. ಇವು ಯಾವ ಮಾರ್ಕೆಟಿಗೆ ಹೋಯ್ತೀರಿ? ಬಿಜಾಪುರ ಮಾರುಕಟ್ಟೆ ಸರ್. ನಮಗೆ ನಿಯರೆಸ್ಟ್ ಅಂದ್ರೆ ಬಿಜಾಪುರ. ಬಿಜಾಪುರ ಬಿಟ್ಟು ನಮಗೆ ಎಲ್ಲಿ ವಾಹನ ಸೌಕರ್ಯಗಳೇ ಇಲ್ಲ. ಬಿಜಾಪುರನೇ ನಮಗೆ 15 ಕಿಲೋಮೀಟರ್ ಆಗುತ್ತೆ. 15 ಕಿಲೋಮೀಟರ್ ಒಳಗೆ ಬೆಳಗ್ಗೆ 4:30-5 ಗಂಟೆಗೆ ಹೋದೇವಪ್ಪ ಅಂದ್ರೆ ಮತ್ತೆ 7:30 ಹೊಳೆ ರಿಟರ್ನ್ ಬಂದ್ಬಿಡುತ್ತೆ. APMC ಹೋಗ್ತೇವೆ ನಾವು. ಬೀದಿ ವ್ಯಾಪಾರಸ್ಥರಿಗೂ ಕೊಡ್ತೇವೆ. ಹಿಂಗಾಗಿಸಿಂದ ನಾವು ಈ ಸರಿ ನುಗ್ಗಿ ಆದ್ರೂ ಅಷ್ಟೇನು ನಮಗೇನು ಲಾಭ ಅನಿಸಿಲ್ಲ. ನುಗ್ಗಿಗೆ ಏನಾದರೂ ರೋಗ ರುಜಿನಗಳು ಇರ್ತಾವೆ, ಅದಕ್ಕೆ ಏನಾದರೂ ಔಷಧಿಗಳನ್ನ ಸಿಂಪಡಣೆ ಮಾಡ್ತೀರಾ ಕೇಳುಗರಿಗೆ ಹೇಳ್ತೀರಾ? ಸರ್, ನುಗ್ಗಿಗೆ ಸಾಕಷ್ಟು ಕೀಟಬಾಧೆಗಳು ಐತಿ. ಅದು ಫ್ಲವರಿಂಗ್ ಟೈಮ್ನಾಗ ಹೂ ಡ್ರಾಪ್ ಆಗ್ತೈತಿ, ಮತ್ತು ಅದಕ್ಕೆ ಜಿಗಿ ಬೀಳ್ತೈತಿ, ಮತ್ತು ಅದಕ್ಕೆ ಕಾಯಿ ಏನಾಗ್ಬಿಡ್ತೈತಿ, ನಮ್ಮ ಪೋಷಕಾಂಶಗಳು ಕಮ್ಮಿ ಬಿದ್ದಕ್ಕಿಸಂದ ಕಾಯಿ ಒಂಕ ಡೊಂಕ ಹಂಗೆ ಸ್ಟೇಟ್ ಬರೋಂಗಿಲ್ಲ. ನಾವು ಸ್ಟಾರ್ಟಿಂಗ್ನಾಗ ಕೆಲವೊಂದು ಕೀಟನಾಶಕಗಳು ಅದಾವೆ, ಇದೇ ಡೈಕ್ಲೋರೋವ್ಯಾಸ್ 1 ml ಹಾಕಿ ಸ್ಪ್ರೇ ಮಾಡಿಬಿಡ್ತೀವಿ. ಏನೋ ಇದ್ದಿದ್ದು ಕೀಡಿ ಗೀಡಿ ಇದ್ದಿದ್ದು ಎಲ್ಲ ಕ್ಲಿಯರ್ ಹೋಗಿಬಿಡ್ತೈತಿ. ಮುಂದೆ ಏನೋ ಸ್ವಲ್ಪ ಮತ್ತೇನೋ ಇವು ವೈಟ್ ಫ್ಲೈ ಅದು ಹಂಗೆ ಇವು ಬಿಳಿ ನೊಣಗಳು ಭಾಳ ಹರಡಾಕತ್ತಪ್ಪ ಅಂದ್ರೆ ಇವು ಅಸ್ಟ್ಮಾ ಪ್ರೈಡ್ ಅಂತೇಳಿ ಬರುತ್ತೆ ರೀ. ಅದು ಹೀರಾ ತೊಗೋಬೋದು, ಮಾಣಿಕ ಅಂತ ಬರ್ತದೆ, ರೈಡರ್ ಅಂತ ಬರ್ತದೆ. ನಮ್ಗೆ ಯಾವ್ದು ಮಾರ್ಕೆಟ್ನಾಗ ಸಿಗ್ತದಲ್ಲ ಅದನ್ನು ತೊಗೊಂಡು ನಾವು ಸ್ಪ್ರೇ ಮಾಡ್ಕೊಂಡು ಕಿಸಿಂದ ನೀರು ಕುಡ್ಕೋತ ಹೋಗಿ ಚಲೋ ಐತೆ ರೀ. ಆ ನುಗ್ಗೆ ಗಿಡದ ಪಕ್ಕ ಒಂದು ಸ್ವಲ್ಪ ತೋಟ ಐತಲ್ರಿ, ಅಲ್ಲಿ ಏನು ಬೆಳೆದಿದ್ರಿ? ಅಲ್ಲಿ ಜೋಳ ಮತ್ತು ಸಜ್ಜೆ ಹಾಕಿದೆ ಸರ್. ಜೋಳ 1 ಎಕರೆಗೆ 4-5 ಚೀಲ ಆಗೈತ್ರಿ. ನಮ್ದು ಮನೆಯಲ್ಲಿ ದನಗಳು ಅದಾವ ರೀ, ಎಮ್ಗಳು ಅದಾವ. ದನಗಳು ಎಮ್ಗಳಿಗೆ ಕಣಕಿ ಬಂತು, ನಮಗೆ ವರ್ಷ ತನಕ ತಿನ್ನಕ್ಕೆ ಕಾಳು ಬಂತು. 1 ಎಕರೆಗೆ 4-5 ಚೀಲ ಜೋಳ ಬಂದೈತಿ, ಮತ್ತು 1 ಎಕರೆಗೆ 6-7 ಚೀಲ ಗೋಧಿ ಬೆಳೆದೇವಿ. ಗೋಧಿ ಜೋಳ ಇಳುವರಿ ಈ ವರ್ಷ ಚಲೋ ಐತೆ ರೀ. ಕೃಷಿಯ ಜೊತೆಗೆ ಹೈನುಗಾರಿಕೆನೂ ಮಾಡ್ತಾ ಇದ್ದಾರೆ? ಹೈನುಗಾರಿಕೆ ಅದು ಸರ್. 2 ಎಮ್ಮೆ ಅದಾವ ರೀ, ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತಾರೆ. ಹೈನುಗಾರಿಕೆ ಐತಿ. ಮತ್ತು ಬೆಳಗ್ಗೆ 5 ಲೀಟ್ರ್ ಹಾಲು ಹಾಕ್ತೇವೆ, ಸಾಯಂಕಾಲ 3 ಲೀಟ್ರ್ ಹಾಕ್ತೇವೆ, 1-2 ಲೀಟ್ರ್ ಸಾಯಂಕಾಲ ಮನೆಗೆ ಇಟ್ಕೋತೇವೆ. ಸೈಡ್ ನಮಗೆ ಒಕ್ಕಲುತನದಕ್ಕೆ ಬೇಕಾಗಿದ್ದೇ ಮೇನ್ ಹೈನುಗಾರಿಕೆ ರೀ. ಹೈನುಗಾರಿಕೆ ಇದ್ರೇ ಒಕ್ಕಲುತನ. ಯಾಕಂತಂದ್ರೆ ಈ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ನಮ್ಗೆ ಹಾಲಿನಿಂದ ಬರುವಂಥ ಆದಾಯ ನಮ್ಮ ಮ್ಯಾಗಿನ ಖರ್ಚಿಗೆ ಆಗ್ತದೆ. ಬೇಕಾಗ್ತದ್ರಿ. ಹೈನುಗಾರಿಕೆ ಮೇನ್ ಹೈನುಗಾರಿಕೆ ಬೇಕೇ ಬೇಕು. ಎಮ್ಮೆಗಳಿಂದ ಬಂದಂತ ಸಗಣಿ ಮತ್ತೆ ಅವು ಏನ್ ಮಾಡ್ತೀರಿ ನೀವು ಕೃಷಿಗೆ ಅದು ಯೂಸ್ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಮತ್ತೆ ನಮ್ಗೆ ಇದು ಕೊಟ್ಟಿಗೆ ಗೊಬ್ಬರ ಕೊಂಡು ತಗೊಳಕಾಗಲ್ಲ ರೀ. ಈಗ ನಾವು ಒಂದ್ ಟ್ರಿಪ್ ಕೊಟ್ಟಿಗೆ ಗೊಬ್ಬರ ತಗೋಬೇಕಾದ್ರೆ ಕನಿಷ್ಠ 10,000 ರೂಪಾಯಿ ಬೇಕು. ಆ 10,000 ರೂಪಾಯಿದು ನಾವು ಬೇರೆ ಕಡೆ ಕೊಂಡು ತಗೊಳಕ್ಕಿಂತ ನಮ್ಮಲ್ಲೇನೆ ನಾವು ತಯಾರು ಮಾಡ್ಕೊಂಡಂತ ಪ್ಯೂರ್ ಕೊಟ್ಟಿಗೆ ಗೊಬ್ಬರ ನಮಗ್ ಸಿಗ್ತೈತಿ. ಕೊಟ್ಟಿಗೆ ಗೊಬ್ಬರ ಅಗದಿ ಫಸ್ಟ್ ಕ್ಲಾಸ್, ಹೊರಗಿಂದ ಅಷ್ಟೊಂದು ಸರಿ ಇರಂಗಿಲ್ಲ. ನಮ್ಮಲ್ಲೇದೇ ನಾವು ಯೂಸ್ ಮಾಡ್ಕೊಂಡೇವಪ್ಪ ಅಂದ್ರೆ ನಮಗೆ ಚೆನ್ನಾಗಿರ್ತೈತಿ, ಮತ್ತು ನಮ್ಮದು ಖರ್ಚು ವೆಚ್ಚ ಕಡಿಮೆ ಆಗ್ತೈತಿ. ಕೃಷಿ ಜೊತೆಗೆ ಹೈನುಗಾರಿಕೆನೂ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಹಾಂ ಬರುತ್ತೆ ಸರ್. ಈ ಪೇರು ಬೆಳಿತೀನಿ ಅಂತ ಹೇಳಿದ್ರಿ ನೀವು, ಗೌರ್ಮೆಂಟಿಂದ ಏನಾದರೂ ಸಹಾಯ ಸಾಲಗಳನ್ನು ಏನಾದರೂ ತಗೊಂಡಿದ್ದೀನಿ? ತೊಗೊಂಡಿಲ್ಲ ಸರ್, ಗೌರ್ಮೆಂಟ್ದಿಂದ ನಾವು ಇಲ್ಲಿ ತನಕ ಏನು ಈ ಪೇರುಗೆ ತೊಗೊಂಡಿಲ್ಲ, ದ್ರಾಕ್ಷಿಗೆ ತೊಗೊಂಡಿದ್ದೇವ್ರಿ. ದ್ರಾಕ್ಷಿಗೆ ಲೋನ್ ತೊಗೊಂಡೇವ್ರಿ, ದ್ರಾಕ್ಷಿ ಲೋನ್ ತೀರ್ಸೋಕ್ಕಾಗಿಲ್ಲ ನಮಗೆ. ಯಾಕಂತಂದ್ರೆ ದ್ರಾಕ್ಷಿ ಹಚ್ಚಿದ 2 ವರ್ಷ ಚೆನ್ನಾಗಿ ಬಂತು, ಚೆನ್ನಾಗಿ ಬಂದಮೇಲೆ ಮುಂದೆ ಅದ್ರ ಖರ್ಚನೇ ಜಾಸ್ತಿ ಹಾಕೋತೋಯ್ತು, ನಮಗೆ ಅದು ಇತ್ತು ಅಷ್ಟು ಇದು ಅನಿಸ್ಲಿಲ್ಲ. ಯಾಕಪ್ಪ ಅದಕ್ಕಾಗಿಯೇ ನಾನು ಈ ಸರಿ ದ್ರಾಕ್ಷಿಯನ್ನು ಬಿಟ್ಟು ಪ್ಯೂರು ಈ ಟೊಮಾಟೆ ಬದನೆ ಗೋಧಿ ಜೋಳ ಈ ಟೈಪ್ ಹೊಂಟುಬಿಟ್ಟಿನಿ ನಾನು. ಕೃಷಿಯನ್ನು ಮಾಡ್ತೀನಿ ಅಂತ ಹೇಳಿದ್ರಿ, ಕೃಷಿಯ ಜೊತೆಗೆ ಬೇರೆ ಏನಾದರೂ ಉದ್ಯೋಗವನ್ನು ಮಾಡ್ತೀರಾ ತಾವು? ಹಾಂ ಮಾಡ್ತೀನಿ ಸರ್. ಸಾಯಂಕಾಲ 4 ಗಂಟೆಗೆ ಇಲ್ಲಿ ನನ್ನ ಊರಲ್ಲಿ ಲೋಕಲ್ ವಡಾಪಾವ್ ಅಂತೇಳಿ ಮಾರಾಟ ಮಾಡ್ತೇವ್ರಿ. ವಡಾಪಾವ್ ಬಜ್ಜಿ ಸಾಯಂಕಾಲ 4 ರಿಂದ 8 ಗಂಟೆ ತನಕ ನಾನು ಊರಾಗೆ ಬಿಸ್ನೆಸ್ ಮಾಡ್ತೀನಿ ಸರ್. ಕೃಷಿಯ ಜೊತೆಗೆ ಹೋಟೆಲ್ ಉದ್ಯಮ ಕೂಡ ಮಾಡ್ತೀರಾ ಅಂತ ಹೇಳ್ಬೋದು? ಹಾಂ ಹಾಂ ಸರ್, ನಾನು ಮೊದಲು 10 ವರ್ಷ ಮಾಡಿದ್ದೆ ರೀ. ಮೊದಲು 4 ರಿಂದ 5 ವರ್ಷ ಹೋಟೆಲ್ ಉದ್ಯಮಿ ಇಲ್ಲೇ ನನ್ನ ಊರಾಗೇನೆ ಮಾಡಿ ಚೆನ್ನಾಗಿ ವ್ಯಾಪಾರ ಆಯಿತು. ಬಟ್ ಅದರಲ್ಲಿ ಮಾಡೋಕ್ಕಿಂತಲೂ ಹೊಲದಲ್ಲಿ ಏನಾದರೂ ಮಾಡೋಣ ಅಂತೇಳಿ ಸ್ವಲ್ಪ ಹೊಲದ ಕಡೆ ಮುಖ ಮಾಡಿದಾಗ ಒಂದು 2-3 ವರ್ಷ ಚೆನ್ನಾಗಾಯಿತು. 2-3 ವರ್ಷ ಆದಮೇಲೆ ಮಳೆಯಿಂದ ಮತ್ತು ಸ್ವಲ್ಪ ನಾವು ಮತ್ತು ಉದ್ಯೋಗ ಕಡೆ ಮುಖ ಮಾಡಿಬಿಟ್ಟೇವ್ರಿ. ಈ ನೀರಾವರಿದಿಂದ ಏನು ನಮ್ಮ ಕೆನಾಲ್ ಬಂತಲ್ರಿ, ನಮ್ಮ ಕೆನಾಲ್ದಿಂದ ಹೊಳ್ಳಿ ಮತ್ತು ನಾವು ರಿಟರ್ನ್ ಈಗ ಹೊಲದ ಕಡೆ ಮುಖ ಮಾಡೇವಿ. ಕೃಷಿ ಕಡೆ ಮತ್ತು ಮರಳಿ ಕೃಷಿ ಕಡೆ ಬಂದುಬಿಟ್ಟೇವೆ ಈ ಸಲ. ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಆಸಕ್ತಿ ತಮ್ಮಲ್ಲಿ ಉತ್ಪತ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸಾಧನೆ ಮಾಡ್ಬೇಕು ಅನ್ನೋದು ಭಾಳ ಐತ್ರಿ. ಈ ಪೇರು ಒಳಗೇನೆ ಇನ್ನೂ ಹೊಸ ವೆರೈಟಿ ಬಂದಾವು, ಹೊಸ ವೆರೈಟಿಗಳನ್ನು ನೋಡಿಕೊಂಡು ಇನ್ನೂ 1 ಎಕರೆ ಪೇರು ಮಾಡ್ಬೇಕಂತೇಳಿ ಆಸೆ ಅದರಿ. ಈಗ ಬೆಂಗಳೂರು ಆಯಾಚಾರದವರು ಒಂದು ಹೊಸ ವೆರೈಟಿ ಕಂಡಿಡ್ದಾರ. ಆ ವೆರೈಟಿ ಇನ್ನೂ ಇಲ್ಲಿ ನಮ್ಮ ನಿಯರೆಸ್ಟ್ ಏರಿಯಾಕ್ ಇನ್ನೂ ಎಲ್ಲಿ ತಂದಿಲ್ಲ ಯಾರು. ನಾವು ಈ ಸರಿ ತರಬೇಕಂತೇಳಿ ವಿಚಾರ ಅದ. ಅದು ನಮ್ಗೆ ವೆರೈಟಿ ಸಿಕ್ತಪ್ಪ ಅಂತಂದ್ರೆ ಇನ್ನೂ 1 ಎಕರೆ ಪೇರು ಮಾಡ್ತೀನಿ ಸರ್. ತಮ್ಮ ಕೃಷಿ ಜೀವನದಲ್ಲಿ ತಮ್ಮ ಕುಟುಂಬದವರ ಸಹಕಾರ ಅಥವಾ ಪ್ರೋತ್ಸಾಹ ಹೇಗಿದೆ ನಿಮಗೆ? ನನ್ನ ಕುಟುಂಬನೇ ಮೇನ್ ಕೃಷಿ ರೀ. ನನ್ನ ತಂದೆ ತಾಯಿ ಆಯಿತು, ನನ್ನ ಹೆಂಡತಿ ಆಯಿತು, ನನ್ನ 3 ಮಂದಿ ಮಕ್ಕಳು ವಿದ್ಯಾಭ್ಯಾಸದ ಜೊತೆನೇ ಕೃಷಿಯಲ್ಲಿನೂ ಆಸಕ್ತಿ ಅದ. ಬೆಳಗ್ಗೆ 10 ಗಂಟೆ ಸ್ಕೂಲಿಗೆ ಹೋಗುತ್ತಾ ನಾನು ತೋಟದಲ್ಲಿ ಏನಾದರೂ ಇದ್ರೂ ಕೃಷಿ ಮಾಡ್ಕೊಂಡು ಹೋಗ್ತಾರೆ. ನಾವು ನೋಡಿದೀವಿ ನಿಮ್ಮ ಮನೆ ಪಕ್ಕ ಮೇಕೆಗಳು ಇದ್ದವು, ಮೇಕೆ ಸಾಕಾಣಿಕೆ ಕೂಡ ಮಾಡ್ತೀರಾ ಅಂತ ಕೇಳ್ತಾ? ಮೇಕೆ ಸಾಕಾಣಿಕೆ ಅಂದ್ರೆ ಸರ್ ಅವು ಮನೆಯಲ್ಲಿ ಇದ್ದಂತಿದ್ದೆ, ಅದು ನಾವೇನು ಮಾರ್ಕೆಟ್ದಿಂದ ಕೊಂಡು ತಂದು ಗೋಟ್ ಫಾರ್ಮ್ ಟೈಪ್ ಏನು ಮಾಡಿಲ್ಲ. ಮನೆಯಲ್ಲೇ ನಮ್ಮ ಹಿರಿಯರಿಂದ ಪೂರ್ವಜರಿಂದ ಬಂದಿದ್ದೈತದು. ಒಂದು 8 ರಿಂದ 10 ಮೇಕೆಗಳದಾವು. ಅವತ್ತರ್ದೂ ವರ್ಷಕ್ಕೆ ಏನಿಲ್ಲ ಅಂದ್ರೆ 30-40 ಸಾವಿರ ರೂಪಾಯಿ ಉತ್ಪನ್ನ ಬರ್ತದೆ. ಅವು ವರ್ಷದಾಗ 1-2 ಸರಿ ಮರಿಗಳನ್ನ ಹಾಕ್ತಾವು. ಅವು ಮಾರ್ಕೆಟ್ ಕೊಯ್ತೇವೆ, ಮಾರಾಟ ಮಾಡ್ಕೋತೇವೆ. ಮೇಕೆಗಳಂದು ಉತ್ಪನ್ನ ಐತ್ರಿ. ಅವಕ್ಕೆ ಸ್ಪೆಷಲಿ ಮೇಕೆಗಳಿಗೆ ಹೇಳಬೇಕಪ್ಪ ಅಂತಂದ್ರೆ ಅವಕ್ಕೆ ಯಾಕಂದ್ರೆ ನಾವು ತಿರುಗಾಡಿ ತಿನ್ನುವಂಥ ಜಾತಿ. ಅವು ಕಟ್ಟಿ ನಾವು ಮೇಯಿಸ್ತೇವಪ್ಪ ಅಂದ್ರೆ ನಮ್ಮ ಕಡೆಯಿಂದ ಸಾಧ್ಯಲ್ಲ. ನಮ್ಮಲ್ಲಿ ಎಲ್ಲ ಕಡೆ ತೋಟ ಇರೋದ್ರಿಂದ ನಮಗೆ ಮೇಕೆಗಳನ್ನ ಬಿಟ್ಟು ಮೇಯಿಸೋಕ್ಕಾಗಲ್ಲ. ನಾವು ಅವಕ್ಕೆ ಅಷ್ಟೇ ಅದಕ್ಕಾಗಿನೇ ಅವಕ್ಕೆ ಶೆಡ್ ಮಾಡಿ ಅಷ್ಟೇ ಅದ್ರನ್ನ ಕಟ್ಟಿ ಹಾಕಿ ಮೇಯಿಸ್ತೇವೆ. ನಮಗೆ ಅದ್ರದ್ದಾದ್ರೂ ಚೆನ್ನಾಗೈತೆ ಸರ್. ಕೃಷಿಯಲ್ಲಿ ತಮ್ಮ ಅನುಭವದ ಬಗ್ಗೆ ಹೇಳಿದ್ರಿ, ಅದೇ ರೀತಿ ನಮ್ಮ ಯುವ ಕೃಷಿಕರಿಗೆ ತಮ್ಮ ಒಂದು 4 ಅನುಭವದ ಮಾತುಗಳನ್ನ ಹೇಳ್ತಾರೆ, ಅವ್ರು ಯಾವ ಥರ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕಂತ ಹೇಳ್ತಾರೆ? ಈಗ ಯುವ ಕೃಷಿಕರಿಗೆ ಹೇಳ್ಬೇಕಂದ್ರೆ ಸರ್, ನಾನು BCom ಡಿಗ್ರಿ ಮುಗಿಸಿದೆ ಮತ್ತು ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ಇವೆರಡೂ ಡಿಗ್ರಿನೂ ಕಲಿತು ಈ ಸದ್ಯ ಇವತ್ತಿನ ವಾತಾವರಣದ ಒಳಗೆ ನಮಗೆ ಸರ್ಕಾರಿ ನೌಕರಿ ಸಿಗ್ತೈತಪ್ಪ ಅನ್ನೋದು ಅಷ್ಟೊಂದು ಗ್ಯಾರಂಟಿ ಇಲ್ಲ. ಯಾಕಪ್ಪ ಅಂತಂದ್ರೆ ಸಾಲಿ ಕಲಿತವರೆಲ್ಲ ನೌಕರಿ ಹಿಡಿಯಕ್ಕೆ ಸಾಧ್ಯ ಆಗಂಗಿಲ್ಲ. ನಾವು ಸಾಲಿ ಕಲ್ಕೋತಾನೆ ನಮ್ಮ ಒಕ್ಕಲ್ತನ ಮನೆತನದಿಂದ ಏನು ಎಜುಕೇಷನ್ಗೆ ಹೋಗಿರ್ತಾರಲ್ಲ ಎಲ್ಲ ರೈತರ ಮಕ್ಕಳನ್ನು ನೌಕರಿ ಮಾಡ್ಬೇಕತ್ತೇನಿಲ್ಲ. ಯಾಕಂತಂದ್ರೆ ಈ ಸದ್ಯ ನಾವು ಎಜುಕೇಷನ್ ದಾವಳಗೇನೆ ಮುಂದುವರಿಬೇಕಪ್ಪ ಅಂತಂದ್ರೆ ನಮಗೆ ಎಷ್ಟು ಕೊಡ್ತಾರೆ? ಏನೋ ಒಂದು ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಹೋದೇವಪ್ಪ ಅಂದ್ರೆ 10-20 ಸಾವಿರ ಕೊಡ್ತಾರೆ. 10-20 ಸಾವಿರ ರೂಪಾಯಿ ನನಗೆ ಸಾಕಾಗೈತು. ನಾಳೆ ನನಗೆ ಹೆಂಡ್ರಿಗೆ ಮಕ್ಕಳಿಗೆ ಬೆಂಗಳೂರು ಸಿಟಿ ಒಳಗೆ ನಮಗೆ ಜೀವನ ಮಾಡೋಕ್ಕಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ನೌಕರಿ ಮಾಡಬೇಕಪ್ಪ ಅಂತಂದ್ರೆ ಅಷ್ಟು ಇದು ಆಸಕ್ತಿಯ ನಮಗಿಲ್ಲ. ನಮ್ಮ ಜೀವನಕ್ಕೆ ಒಂದು ಏನೋ ಒಂದು ಇದು ಆಗಲಿ, ನಾಳೆ ನಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಒಂದು ಏನೋ ಆಗಲಿ ಅಂತೇಳಿ ನಮ್ಮ ಹಿರಿಯರು ಡಿಗ್ರಿ ತನಕ ಸಾಲಿ ಕಲಿಸಿದ್ರು. ಡಿಗ್ರಿ ಆದಮೇಲೆ ನಾವು ಅಕ್ಕಡಿ ಈ ಕಡೆ ತಿರುಗಾಡಿದೇವೆ. ತಿರುಗಾಡಿದ ಮೇಲೆ ನಮಗೆ ಎಲ್ಲೇನೂ ನಮಗೆ ಕರೆಕ್ಟ್ ಅನ್ನಿಸ್ಲಿಲ್ಲ. ನಮ್ಮ ಒಕ್ಕಲ್ತನದೊಳಗೆ ನಮಗೆ ಐತೆಪ್ಪ, ನಾವು ಇಲ್ಲೇ ಮಾಡೋಣ ಅಂತೇಳಿ ಕಿಸಂದ ಹೊಳ್ಳಿ ಬಂದು ನಾವು ಒಕ್ಕಲ್ತನಕ್ಕೇ ಇದು ಮಾಡೇವಿ. ಅದು ಈಗ ಡಿಗ್ರಿ ತನಕ ಕಲ್ತೇವಿ, ನಾವು ತೋಟದೊಳಗೆ ಮಾಡೋದು ಹೆಂಗಪ್ಪ ಅಂತೇಳಿ ಕಿಸಂದ ಕೆಲವೊಂದು ಯುವಕರಿಗೆ ಗಿಲ್ಟ್ ಕಾಡ್ತಿರ್ತೈತಿ. ಅಂಥ ಯುವಕರು ನೀವು ಬೇರೆದವ್ರ ಹೊಲದಾಗ ದುಡಿಬೇಡ್ರಿ,